ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನೇ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1800-420-2233 ಗೆ ಕರೆ ಮಾಡಿ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಡಿಕೆ ತೋಟದಲ್ಲಿ ಹಣ್ಣಿನ ಬೆಳೆಗಳ ಮಿಶ್ರ ಕೃಷಿ ಅನುಭವ ಈ ಕುರಿತು ಕಣ್ಣಿಗೇರಿ ಯಲ್ಲಾಪುರದ ವಿಶ್ವನಾಥ್ ಆರ್ಗಾಂವ್ಕರ್ ಅವರೊಡನೆ ಸಂದರ್ಶನ ಕೇಳುವಿರಿ. ವಿಶ್ವನಾಥ್ ಆರ್ಗಾಂವ್ಕರ್ ಅವರೇ ನಮಸ್ಕಾರ. ನಮಸ್ಕಾರ. ಅಡಿಕೆ ತೋಟದಲ್ಲಿ ಏಕೆ ಬೆಳೆಯಾಗಿ ಬೆಳೆಯುವುದರ ಬದಲಿಗೆ ಒಂದಿಷ್ಟು ಮಿಶ್ರ ಬೆಳೆಯನ್ನ ಬೆಳಿಬೇಕು, ಅದು ಒಂದು ಆರ್ಥಿಕವಾಗಿಯೂ ಕೂಡ ಲಾಭದಾಯಕವಾಗ್ತದೆ, ಜೊತೆಗೆ ಒಂದು ರೀತಿಯ ಸಮತೋಲನವನ್ನು ಕಾಪಾಡಿಕೊಂಡ ಹಾಗೆ ಆಗ್ತದೆ ಅನ್ನುವಂಥ ಒಂದು ಅನುಭವದ ಮಾತನ್ನು ರೈತರು ಹೇಳ್ತಾ ಇರ್ತಾರೆ. ನಿಮ್ಮ ಅನುಭವ ಏನು ಹೇಳ್ತದೆ? ಅಡಿಕೆ ತೋಟದಲ್ಲಿ ಪರ್ಯಾಯವಾಗಿ ಬೆಳೆ ಬೆಳೆಯಲೇಬೇಕು ಅನಿವಾರ್ಯ. ಏಕೆಂದರೆ ಅಡಿಕೆಯನ್ನೇ ನಂಬಿಕೊಂಡು ಜೀವನ ಮಾಡುವುದು ಕಷ್ಟಕರವಾಗುತ್ತೆ. ಮುಂದಿನ ದಿನಗಳಲ್ಲಿ ಕಾಲಚಕ್ರ ಹೇಗೆ ತಿರುಗ್ತಾ ಇರ್ತದೆ ಅದೇ ರೀತಿಯಲ್ಲಿ ಎಲ್ಲ ಬೆಳೆಗಳಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ, ರೇಟ್ನಲ್ಲಿ ವ್ಯತ್ಯಾಸ ಆಗ್ತಾ ಇರ್ತದೆ, ಆನಂತರ ಬೆಳೆ ಬರುವುದರಲ್ಲೂ ವ್ಯತ್ಯಾಸ ಆಗ್ತಾ ಇರ್ತದೆ. ಆ ದೃಷ್ಟಿಯಿಂದ ತೋಟದಲ್ಲಿ ಬಹುಮುಖವಾಗಿ ಎಲ್ಲ ಬೆಳೆಗಳನ್ನು ಬೆಳೆಯುವಂಥ ಪ್ರಯತ್ನ ಆಗಬೇಕು, ಮಾಡಬೇಕು, ಆಗಬೇಕು ಹೇಳುವಂಥದ್ದು ನನ್ನ ಅಭಿಪ್ರಾಯ. ಅದೇ ರೀತಿಯಾಗಿ ನಾವು ಆ ಅಡಿಕೆ ತೋಟದಲ್ಲಿ ಯಾವ್ಯಾವ ರೀತಿ ನಮ್ಮ ವಾತಾವರಣಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಬೆಳೆಗಳು ಆಗ್ತದೆ ಹೇಳುವುದನ್ನು ನಾವು ಅದನ್ನು ಅಧ್ಯಯನ ಮಾಡಿದಾಗ ಅದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಈಗ ಯಲ್ಲಾಪುರದ ಒಂದು ಪರಿಸರದಲ್ಲಿ ಈ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಯಾವುದು ಸೂಕ್ತವಾದಂತಹ ಬೆಳೆ ಇದೆ? ಮುಖ್ಯವಾಗಿ ಬೆಳೆ ಅಂತಂದ್ರೆ ಹಿಂದಿನಿಂದನೂ ಬಂದಂತದ್ದು ಒಂದು ಬಾಳೆ, ಎರಡನೇದಾಗಿ ಏಲಕ್ಕಿ, ಮೂರನೇದಾಗಿ ಕಾಳುಮೆಣಸು. ಇದು ಹಿಂದಿನವರು ನಮಗೆ ಹಾಕಿಕೊಟ್ಟಂತ ಮಾರ್ಗದರ್ಶನ. ಈ ಮಾರ್ಗದರ್ಶನವನ್ನು ಮಾಡಿದಾಗ ಕಂಡಾಗ ನಮಗೆ ಇವತ್ತಿಗೆ ಅದು ಒಂದು ಹಂತದಲ್ಲಿ ನಾಶ ಆದು ಅಂತ ಹೇಳಾದ್ರು ಪುನಃ ಬೆಳೆದ್ರೆ ಅದರಲ್ಲಿ ಯಶಸ್ಸು ಅಂತೂ ಇದೆ, ಎರಡನೇದಾಗಿ ಅದು ಪುನಃ ಆಗ್ತಾನೂ ಇದೆ. ಆ ದೃಷ್ಟಿಯಿಂದ ಅದನ್ನು ಬೆಳಿಬೇಕು. ಈಗಿನ ವಿದ್ಯಮಾನದಲ್ಲಿ ವಿವಿಧ ತಳಿಯ ಹಣ್ಣಿನ ಗಿಡಗಳಾಗಿರ್ಬೋದು, ಹಾಗೆಯೇ ಬೇರೆ ಬೇರೆ ತಳಿಯ ಗಿಡಗಳನ್ನ ಅದರಲ್ಲಿ ಬೆಳೆದು ಸಾಂಬಾರು ಬೆಳೆಯನ್ನು ಕೂಡ ಬೆಳೆಯುವಂತಹದ್ದನ್ನ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಅನ್ನಿಸ್ತದೆ. ಹಾಗೆ ಹಿಂದಿನವರು ಅದನ್ನ ಮಾಡಲಿಲ್ಲ ಆಗಿತ್ತು, ಈಗಿನವರು ಅದನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಈಗ ಎಷ್ಟೋ ಸಾರಿ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಪ್ರಧಾನ ಬೆಳೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕು ಅಷ್ಟೇ ಪ್ರಾಮುಖ್ಯತೆಯನ್ನು ಬೇರೆ ಬೆಳೆಗಳಿಗೆ ಕೊಡುವುದಿಲ್ಲ. ಅಡಿಕೆ ತೋಟದಲ್ಲಿ ಹಾಕಿರುವಂತಹ ಗೊಬ್ಬರವೇ ಅದು ಬಾಳೆಗೂ ಆಗ್ತದೆ ಮತ್ತೆ ಕಾಳು ಮೆಣಸಿಗೂ ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ಇರ್ತದೆ. ಇದು ಸತ್ಯವೋ ಅಥವಾ ತಪ್ಪೋ ಹೇಗೆ? ಪ್ರಾಧಾನ್ಯತೆ ಕೊಡದೆ ಹೋದದ್ದೇ ತಪ್ಪು. ಯಾಕೆ ಕೇಳಿದ್ರೆ ನಾವು ಒಂದು ಮಕ್ಕಳನ್ನ ಬೆಳೆಸಬೇಕಾದ್ರೆ ಒಂದು ಮಗು ಆಯ್ತು ಮತ್ತೊಂದು ಮಗುವನ್ನು ಜನ್ಮ ನೀಡಿದಾಗ ಅವರನ್ನು ಇವರನ್ನು ಹೇಗೆ ಸಮಾನವಾಗಿ ನೋಡ್ತೇವೋ ಹಾಗೆ ಅದನ್ನು ಕೂಡ ಸಮಾನ ರೀತಿಯಲ್ಲಿ ನೋಡಿದಾಗ ಮಾತ್ರ ನಮಗೆ ಭೂಮಿಯ ಮೇಲೆ ಸಮತೋಲನ, ಒಂದು ಸಂತೋಷ. ನಮಗೆ ಏನಾಗ್ತದೆ ಮೇನುಗಳೇ ಸಂತೋಷ ಬೇಕು, ದುಡ್ಡೇ ಪ್ರಾಮುಖ್ಯತೆ ಅಲ್ಲ. ಮನಸ್ಸಿಗೆ ನೆಮ್ಮದಿ ಹೇಳುವಂತಹದ್ದನ್ನು ತೋಟಕ್ಕೆ ಹೋದಾಗ ಖುಷಿ ಕೊಡುವಲಿಕ್ಕೆ ಕಾರಣ ಎಲ್ಲೇ ಬೆಳೆಗಳು ಚೆನ್ನಾಗಿ ಬೆಳೀತಾ ಇದ್ದರು ನಾವು ಗಿಡ ನೆಟ್ಟದ್ದು ಬದುಕಿ ಅದು ಯಾವ ರೀತಿ ಆಗಿದೆ ಹೇಳುವಂತಹದ್ದನ್ನು ಕಂಡಾಗ ಮಾತ್ರ ನಮಗೆ ಅದು ಸಂತೋಷ ಆಗ್ತದೆ. ಆ ನಂತರದಲ್ಲಿ ಅದಕ್ಕೆ ಪರಾಗಸ್ಪರ್ಶ ಮೇನು. ಈಗ ನಾವು ದಿನನಿತ್ಯ ನಮ್ಮ ತೋಟವನ್ನು ಸುತ್ತಮುತ್ತಲು ತಿರ್ಕೊಂಡು ಬಂದರೆ ಅಷ್ಟೇ ಖುಷಿ ಆ ಗಿಡಕ್ಕೂ ಆಗ್ತದೆ ಹೇಳುವಂತಹದ್ದು ಅಭಿಪ್ರಾಯ ಕೂಡ ಇದೆ, ಅದು ಸತ್ಯನೂ ಕೂಡ. ಯಾಕೆ ಕೇಳಿದರೆ ಪರಾಗಸ್ಪರ್ಶ ಆಗಲಿಕ್ಕೆ ಕಾರಣ ನಮ್ಮ ಒಡನಾಟ, ಮಾತು, ಕೃತಿ ಇವು ಅಷ್ಟು ಕೆಲಸ ಇದಷ್ಟು ಅದಕ್ಕೆ ಪೂರಕವಾಗಿ ಇರುವಂತಹ ವಾತಾವರಣ ಅದು ಕೂಡ ಒಂದು ವಾತಾವರಣದಲ್ಲಿ ಸೇರ್ತದೆ. ಆಮೇಲೆ ಈಗ 1 ಎಕರೆ ಪ್ರದೇಶದಲ್ಲಿ ನಾವು ಮಿಶ್ರ ಕೃಷಿಯನ್ನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಅಡಿಕೆಯನ್ನ 9 ಅಡಿ ಅಂತರದಲ್ಲಿ ಕೊಡುವಂತಹದ್ದಾಗಬಹುದು ಅಥವಾ ತೆಂಗನ್ನ 30 ಅಡಿ ಅಂತರದಲ್ಲಿ ಕೊಡುವಂತಹದ್ದಾಗಬಹುದು, ಇದರಲ್ಲಿ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕು ಅಥವಾ ಇರುವಂತಹ ಒಂದು ಜಾಗದಲ್ಲೇ ಮಿಶ್ರ ಬೆಳೆಯನ್ನ ಸೇರಿಸಿಕೊಳ್ಳುವಂತಹದ್ದು ಹೇಗೆ? ಇರುವಂತ ಜಾಗದಲ್ಲಿ ಮಿಶ್ರ ಬೆಳೆಯನ್ನ ಬೆಳೆಯುವಂತಹದ್ದು. ಅಡಿಕೆ ತೋಟದಲ್ಲಿ ನನ್ನ ಲೆಕ್ಕದಲ್ಲಿ ತೆಂಗನ್ನ ಹಾಕಿದರೆ ಇಳುವರಿ ಒಂದು ಕಮ್ಮಿ ಆಗ್ತದೆ, ಇನ್ನು ಅದಕ್ಕೆ ಪೂರಕವಾಗಿ ನಮ್ಮ ಅದರ ಒಂದು ಬದಿ ಒಂದು ಸೈಡಿಗೆ ತೆಂಗನ್ನ ಮಾಡಿ ಬೆಳೆದ್ರೆ ಉತ್ತಮ ಫಸಲನ್ನು ಬರ್ತದೆ. ಮಧ್ಯದಲ್ಲಿ ಅದನ್ನ ಹಾಕಿ ಮಾಡಿದ್ರೆ ಅದು ಖಂಡಿತ ತೆಂಗು ಹಾಳು, ಆನಂತರ ಅಡಿಕೆನೂ ಹಾಳಾಗ್ತದೆ. ಈ ನಮ್ಮಲ್ಲಿಯ ಈ ವಾತಾವರಣಕ್ಕೆ ಸಾಂಬಾರ ಬೆಳೆ ಉದಾಹರಣೆಗೆ ಕಾಳುಮೆಣಸು ಅಂತ ಹೇಳ್ತಾರೆ. ಕಾಳುಮೆಣಸು ಒಂದೇ ಅಲ್ಲ, ಜಾಯಿಕಾಯಿ ಗಿಡ ಆಗ್ತದೆ, ಆನಂತರ ಲವಂಗ ಆಗ್ತದೆ. ಇವತ್ತು ಲವಂಗ ಅಂತಾರಾಷ್ಟ್ರೀಯ ಮಾರುಕಟ್ಟೆನೇ ಅದಕ್ಕೂ, ಜಾಯಿಕಾಯಿ ಬೆಳೆಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇದೆ. ಹಾಗೆ ಇದು ಅಷ್ಟು ಇದೆ. ಈಗ ನನ್ನ ತೋಟದಲ್ಲಿ ಸದ್ಯಕ್ಕೆ ನಾನು ಡ್ರಾಗನ್ ಫ್ರೂಟ್ ಅನ್ನು ಕೂಡ ಬೆಳೀತಾ ಇದ್ದೇನೆ. ನಮ್ಮಲ್ಲಿ ವಾತಾವರಣಕ್ಕೆ ಆಗ್ತಾ ಇದೆ, ಲವಂಗ ಆಗ್ತಾ ಇದೆ, ಆನಂತರದಲ್ಲಿ ಜಾಯಿಕಾಯಿ ಆಗ್ತಾ ಇದೆ. ಹೀಗೆ ಪ್ರತಿಯೊಂದು ಬೆಳೆಯನ್ನು ಸಮಾನ ದೃಷ್ಟಿಯಿಂದ ನೋಡಿಕೊಂಡು ಸಮಾನ ದೃಷ್ಟಿಯಲ್ಲಿ ಅದನ್ನ ಎಷ್ಟು ಅಂತರದಲ್ಲಿ ಇಟ್ಟು ಬೆಳೆ ಆಗ್ತದೆ ಹೇಳುವಂತದನ್ನ ಕಂಡುಕೊಂಡಿದ್ದೇನೆ. ಈಗ ಯಾವುದೇ ಒಂದು ಬೆಳೆಯನ್ನು ನೋಡಿದ್ರು ಕೂಡ ಬಿಸಿಲು ಮತ್ತು ಗಾಳಿ ಇದು ಬಹಳಷ್ಟು ಪ್ರಮುಖವಾದಂತಹದ್ದು, ಜೊತೆಗೆ ನೀರು ಗೊಬ್ಬರ ಎಲ್ಲವೂ ಕೂಡ ಬೇಕು ಅಂತ. ಈ ಬಿಸಿಲು ಎಷ್ಟು ಪ್ರಮಾಣದಲ್ಲಿ ಬೇಕು ಅಂತ ನಿರ್ಧಾರ ಮಾಡೋದು ಹೇಗೆ? ಕಾಳು ಮೆಣಸಿಗೆ ಎಷ್ಟು ಬೇಕು, ಅಥವಾ ನೀವು ಜಾಯಿಕಾಯಿ ಅಂತ ಹೇಳಿದ್ರಿ, ಅಥವಾ ಲವಂಗ ಆಗ್ಬೋದು, ಏಲಕ್ಕಿ ಆಗ್ಬೋದು, ಮಿಶ್ರ ಬೆಳೆ ಅಂದ ತಕ್ಷಣ ಅದಕ್ಕೆ ಎಲ್ಲ ಒಂದೇ ರೀತಿಯಲ್ಲೇ ಬೇಕಾಗುವುದಿಲ್ಲ, ಬೇಡಿಕೆಯೂ ಕೂಡ ವ್ಯತ್ಯಾಸ ಇರ್ತದೆ. ಹಾಗಾಗಿ ಎಷ್ಟು ಬೆಳಕು ಬೇಕು, ಎಷ್ಟು ಬಿಸಿಲು ಬೇಕು ಅಂತ ನಿರ್ಧಾರ ಮಾಡೋದು ಹೇಗೆ? ಅದಕ್ಕೆ ಈಗ ಅಡಿಕೆ ಗಿಡ ಸಾಮಾನ್ಯವಾಗಿ ಒಂದು 50-60 ಫೀಟ್ ಎತ್ತರಕ್ಕೆ ಹೋದಾಗ ಮಾತ್ರ ಅದರ ನೆರಳು ನಮಗೆ ಆ ಬೆಳೆಗೆ ಪೂರಕವಾಗಿ ಇರ್ತದೆ. ಒಂದು ಉದಾಹರಣೆಗೆ ಕಾಳುಮೆಣಸಿಗೆ, ಕಾಳುಮೆಣಸಿಗೆ ಇಂತಿಷ್ಟು ಅಂದ್ರೆ ಸಾಮಾನ್ಯ 30 ಡಿಗ್ರಿವರೆಗೆ 30-32 ಡಿಗ್ರಿವರೆಗೆ ಉಷ್ಣಾಂಶ ಉಂಟು ಹೇಳಾದ್ರೆ ಅದು ಪೂರಕವಾಗಿ ಹೋಗ್ತಾ ಇರ್ತದೆ. ಇನ್ನು ಜಾಯಿಕಾಯಿ ಗಿಡಕ್ಕೆ 30 ಮೇಲೆ ಹೆಚ್ಚಿಗೆ ಹೋಗಬೇಕೇ ಹೊರತು ಕೆಳಗೆ ಇದ್ರೆ ಅದರದ್ದು ಹೂವನ್ನು ಬಿಡಲಿಕ್ಕೆ ಕಷ್ಟ ಆಗ್ತದೆ. ಆನಂತರ ಲವಂಗಕ್ಕೆ ಸರಾಸರಿ 25 ಡಿಗ್ರಿ ಉಷ್ಣಾಂಶವನ್ನು ಮಾತ್ರ ಅದರ ಒಳಗಡೆ ಇದ್ರೆ ಮಾತ್ರ ಲವಂಗ ಬೆಳೀಲಿಕ್ಕೆ ಆಗ್ತದೆ, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಗುದಿಲ್ಲ. ಇನ್ನು ಹಣ್ಣು ಹಂಪಲ ಗಿಡಕ್ಕೆ ಏನಿದೆ, ಉಷ್ಣಾಂಶ ಯಾವುದೇ ಉಷ್ಣಾಂಶ ಇದ್ರೂ ಅದು ತಡ್ಕೊಳ್ತದೆ, ಅಂದ್ರೆ ಸಮತೋಲನ ಕಾಪಾಡ್ಕೊಳ್ತದೆ. ಯಾಕೆ ಕೇಳಿದ್ರೆ ಬುಡಕ್ಕೆ ಗೊಬ್ಬರ ನೀರು ಇರೋದ್ರಿಂದ ಅದು ತನ್ನ ಪಾಡಿಗೆ ತನ್ನ ನೈಸರ್ಗಿಕವಾದ ಸಂಪತ್ತನ್ನು ನೀಡ್ತಾ ಇರ್ತದೆ. ಈಗ ಅಡಿಕೆ ಬೆಳೆಯನ್ನ ಗಮನಿಸಿದಾಗ ಈ ಕೊಳೆ ರೋಗ ಅನ್ನುವಂಥ ಒಂದು ಪ್ರಮುಖವಾದ ಒಂದು ಸಮಸ್ಯೆ, ಇದರ ಜೊತೆ ಜೊತೆಗೆ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆಯನ್ನು ಬೆಳೆಯುವಂತಹ ಒಂದು ಸಂದರ್ಭದಲ್ಲಿ ಈ ರೋಗಗಳ ಬಾಧೆಯಲ್ಲಿ ತೀವ್ರತೆಯಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದ? ರೋಗದ ಬಾಧೆಯಲ್ಲಿ ಏನು ವ್ಯತ್ಯಾಸ ಆಗುದಿಲ್ಲ. ಯಾಕೆ ಕೇಳಿದ್ರೆ ನಾವು ಸಕಾಲದಲ್ಲಿ ಅದಕ್ಕೆ ಪೂರಕವಾದ ಔಷಧಿಯನ್ನು ನಾವು ನೀಡಿದಾಗ ಅದಕ್ಕೆ ಆ ಮಟ್ಟವನ್ನು ಅದು ಮೇಲ್ಮಟ್ಟದಲ್ಲೇ ಇರೋದ್ರಿಂದ ಕೆಳಮಟ್ಟದಲ್ಲಿ ಅದು ಆ ಪ್ರಮಾಣಕ್ಕೆ ಈ ಗಿಡಗಳು ನೈಸರ್ಗಿಕ ಬಹಳ ಕಡಿಮೆ. ಇನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಅದು ಯಾವ ಮಟ್ಟಕ್ಕೆ ಮಿತಿ ಮೀರಿ ಹೋಗಿದೆ ಅಂತ ಹೇಳಿದಾಗ ಅನಿವಾರ್ಯತೆಯಾಗಿ ಅದಕ್ಕೆ ಬರ್ತದೆ, ಬಿಟ್ಟರೆ ಇಲ್ಲದೆ ಹೋದ್ರೆ ಅದಕ್ಕೆ ಕೊಳೆ ರೋಗ ಅಂತ ಹೇಳುವಂತದ್ದು ಬರುವುದಿಲ್ಲ. ಆಮೇಲೆ ಕೀಟ ಮತ್ತು ರೋಗಗಳ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಈ ಸಮಗ್ರ ಪದ್ಧತಿಯನ್ನು ಅನುಸರಿಸುವುದು ಅಂದ್ರೆ ಹೇಗೆ? ಈ ಸಮಗ್ರ ಪದ್ಧತಿ ಅಂತ ಹೇಳಿದ್ರೆ ನಾವು ಅದಕ್ಕೆ ಸಮಾನವಾಗಿ ಮೊದಲನೇದಾಗಿ ಗೊಬ್ಬರವನ್ನ ಕೊಟ್ಟಾಗ ಅದಕ್ಕೆ ಸಮಾನವಾಗಿ ಎಲ್ಲರನ್ನು ನೋಡ್ಕೊಳ್ಳೋದು. ಆಮೇಲೆ ನೀರು, ನಮ್ಮ ಕಾಲುವೆಯಲ್ಲಿ ನೀರು ಯಾವ ಪ್ರಮಾಣದಲ್ಲಿ ಇರ್ತದೆ ಹೋಗ್ತದೆ, ಅದಕ್ಕೆ ಎಷ್ಟು ಹೆಚ್ಚಾಯಿತು ಹೇಳುವುದನ್ನ ಒಂದು ಅರ್ಥದಲ್ಲಿ. ಇನ್ನೊಂದು ಕ್ಯಾಲ್ಸಿಯಂ, ನಮ್ಮ ಭೂಮಿಯಲ್ಲಿ ಕ್ಯಾಲ್ಸಿಯಂ ಅಂಶ ಎಷ್ಟು ಪ್ರಮಾಣದಲ್ಲಿದೆ, ಈ ಸುಣ್ಣ ನಾವು ವರ್ಷ ಈಗ ಕೃಷಿ ಇಲಾಖೆ ಮತ್ತು ಕೃಷಿ ತಜ್ಞರು ಎಲ್ಲ ಅಭಿಪ್ರಾಯಪಟ್ಟಾಗ 2-3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆಯನ್ನು ಮಾಡಿ ಅಂತ ಹೇಳ್ತಾಗ ಮಣ್ಣು ಪರೀಕ್ಷೆಯನ್ನು ಮಾಡಿದಾಗ ಯಾವ ಅಂಶ ಸೋಡಿಯಂ ಯಾವ ಅಂಶ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ, ಆ ಅಂಶವನ್ನು ನಾವು ಅದಕ್ಕೆ ಭೂಮಿಗೆ ಕೊಟ್ಟಾಗ ಅದರ ಸಮತೋಲನಕ್ಕೆ ಬಂದು ನಮ್ಮ ಕೊಳೆ ರೋಗವನ್ನು ಹತೋಟಿಯಲ್ಲಿ ಇಡಲಿಕ್ಕೆ ಮತ್ತು ಯಾವುದೇ ಕೀಟಬಾಧೆಗಳು ಆಗದೆ ಹೋದಾಗೆ ಆಗ್ತದೆ. ಆನಂತರ ಎರೆಹುಳವನ್ನು ಕೂಡ ಅದೇ ಪ್ರಮಾಣದಲ್ಲಿ ಆಗ್ತದೆ ಭೂಮಿಯಲ್ಲಿ. ಈಗ 1% ಬೋರ್ಡ್ ಸಿಂಪರಣೆ ಕೊಳೆ ರೋಗದ ವಿರುದ್ಧ ನಾವು ಮಾಡ್ತೀವಿ, ಇದರಲ್ಲಿ ಸಾಕಷ್ಟು ಪರ್ಯಾಯವೂ ಕೂಡ ಬಂದಿದೆ, ಅದರ ಯಶಸ್ಸು ಎಷ್ಟು ಮಟ್ಟಿಗೆ ಇದೆ? ಸದ್ಯಕ್ಕೆ ಹೇಳಬೇಕಾದ್ರೆ ನಾವು ಆಧುನಿಕ ತಂತ್ರಜ್ಞಾನದಲ್ಲಿ ಇರೋದ್ರಿಂದ ಹೊಸ ಹೊಸ ಆವಿಷ್ಕಾರವನ್ನ ಮಾಡ್ತಾ ಇದ್ದೇವೆ, ಬಿಟ್ಟರೆ ಅದರಲ್ಲಿ ಯಶಸ್ಸು ಎಷ್ಟು ಮಟ್ಟಿಗೆ ಆಗಿದೆ ಅಂತ ಹೇಳುವುದನ್ನು ಬಹಳ ಕಷ್ಟ. ಯಾಕೆ ಕೇಳಿದ್ರೆ ಇದು ಹಿಂದಿನಿಂದ ಬಂದಂತದ್ದು, ಸಾಮಾನ್ಯ 100 ವರ್ಷಗಳ ಹಿಂದಿನಿಂದ ಬಂದಂತದ್ದು. ಈ ತುತ್ತ ಸುಣ್ಣವನ್ನ ಹಾಕಿ ಮದ್ದನ್ನ ಸ್ಪ್ರೇ ಮಾಡುವಂತದ್ದು ಇದೆಯಲ್ಲ, ಇದು ಹಿಂದಿನಿಂದ ಬಂದಂತದ್ದು. ಈಗ ಆ ಮಟ್ಟಕ್ಕೆ ಇವತ್ತಿನ ತುತ್ತ ಸುಣ್ಣಕ್ಕೂ ವ್ಯತ್ಯಾಸಗಳಿವೆ, ಆದ್ರೆ ಏನು ಪರಿಣಾಮಕಾರಿ ಏನು ಹೆಚ್ಚಿಗೆ ತುತ್ತ ಸುಣ್ಣದಲ್ಲೇ ಇದೆ ಬೇರೆ ಔಷಧಿಯವರಿಗಿಂತವ. ಯಾಕೆ ಕೇಳಿದ್ರೆ ಮರಕ್ಕೆ ಇವತ್ತು ವಾತಾವರಣನೇ ಕಲುಷಿತ ಆದ್ರಿಂದವ. ಇವತ್ತಿನ ದಿನಮಾನದಲ್ಲಿ ಈಗಿನ ಬಂದಂತ ಕೃತಕ ಔಷಧಿಗಳು ಅದಕ್ಕೆ ಪೂರಕವಾಗಿ ಇಲ್ಲ ಅಂತ ಹೇಳುವಂತದ್ದೇ ನನ್ನ ಅಭಿಪ್ರಾಯ. ಮೈದುತ್ತ ಸುಣ್ಣ ತಯಾರಿ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಪೌಡರ್ ರೀತಿಯಲ್ಲಿ ಸುಣ್ಣವನ್ನು ಉಪಯೋಗಿಸುವ ಕೂಡ ಬಂದಿದೆ, ಇದು ಅನುಕೂಲ ಆಗಿದೆಯಾ? ಸದ್ಯದ ಮಟ್ಟಿಗೆ ಅದೇ ಹೇಳಿದ್ರೆ ಆಧುನಿಕದಲ್ಲಿ ಕೆಲಸ ಕಮ್ಮಿ ಆಗಬೇಕು, ಉತ್ಪನ್ನ ಜಾಸ್ತಿ ಆಗಬೇಕು ಹೇಳುವಂತ ಪ್ರಮಾಣದಲ್ಲಿ ನಾವು ಮುಟ್ಟಿದ್ದೇವೆ. ಹಿಂದೆ ಚಿಪ್ಪೆ ಸುಣ್ಣ ಅಂತ ಇತ್ತು, ಕಲ್ಲು ಸುಣ್ಣ ಅಂತ ಇರ್ತಿತ್ತು. ಇದನ್ನೆಲ್ಲ ಪ್ರಯೋಗ ಇಟ್ಟುಕೊಂಡು ಕಾದು ಅವರು ಮನೆಯಲ್ಲೇ ತಯಾರಿ ಮಾಡಿ ಅದನ್ನು ಸ್ಪ್ರೇ ಮಾಡ್ತೀವಂತದ್ದಿತ್ತು. ಆ ನಂತರದಲ್ಲಿ ಕ್ರಿಮಿಕೀಟಗಳು ಬಹಳ ಕಮ್ಮಿ ಇತ್ತು, ಅಡಿಕೆ ತೋಟಗಳು ಬಹಳ ಕಮ್ಮಿ ಇತ್ತು, ಅವಾಗ ಅದರ ಪರಿಣಾಮ ಜಾಸ್ತಿ ಆಗಿತ್ತು. ಇವತ್ತಿಗೇನಾಗಿದೆ ಕೇಳಿದ್ರೆ ಪಟಾಪಟ ಅಂತ ಹೇಳಿದಾಗ ಕೂಡಲೇ ಆಗಬೇಕು ನಮಗೆ ಎಲ್ಲದೂ, ನಾವು ಹೇಳಿದ್ದ ರೊಕ್ಕ ಕೊಟ್ಟದ್ದೇ ಎಲ್ಲದೂ ಸಿಗಬೇಕು ಆ ಪ್ರಮಾಣದಲ್ಲಿ ಆಗಿದ್ದರಿಂದ ಅದಕ್ಕೆ ನಾವು ಅಡ್ಜಸ್ಟ್ ಆಗುವುದು ಅನಿವಾರ್ಯತೆ ಆಗಿಬಿಟ್ಟಿದೆ. ಪರಿಣಾಮ ಏನು ಕೇಳಿದ್ರೆ ಒಂದು ಬಾರಿ ಸ್ಪ್ರೇ ಮಾಡುವುದನ್ನ ಎರಡು ಬಾರಿ ಅಥವಾ ಮೂರು ಬಾರಿ ಸ್ಪ್ರೇ ಮಾಡುವಂತಹದ್ದು ಆಗ್ಬಿಟ್ಟಿದೆ ಈಗ. ಹಾಗಾಗಿ ಅದನ್ನ ಹತೋಟಿ ತರಲಿಕ್ಕೆ ಒಂದು ಬಾರಿ ಹಿಂದೆ ಒಂದು ಬಾರಿ ಹೊಡೆದಿದ್ರು, ಈಗ ಮೂರು ಬಾರಿ ಹೊಡೆಯುವಂತ ಪರಿಸ್ಥಿತಿ ಬಂದಿದೆ. ಕೃಷಿ ಯಾಂತ್ರೀಕರಣದ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ, ಎಷ್ಟರ ಮಟ್ಟಿಗೆ ಅಳವಡಿಸುವುದಕ್ಕೆ ಯಶಸ್ವಿಯಾಗಿದೆ? ಒಂದು ದೃಷ್ಟಿಯಲ್ಲಿ ಹೇಳಬೇಕು, ಕೃಷಿ ಯಾಂತ್ರೀಕರಣ ಅತ್ಯುತ್ತಮ ಅಂತಲೇ ಹೇಳಬಹುದು. ಯಾಕೆ ಕೇಳಿದ್ರೆ ಇವತ್ತಿನ ದಿನಮಾನದಲ್ಲಿ ದುಡಿಯುವ ಕೈಗಳು ಕಮ್ಮಿ ಆಗ್ತಾ ಇದೆ. ಯಾಂತ್ರಿಕ ಯುಗದಲ್ಲಿ ಯಾಂತ್ರಿಕವಾಗಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಳುವಂತವರು ಪ್ರಯೋಜನ ಮಾಡಿಕೊಂಡು ಯಶಸ್ಸನ್ನು ಕಾಣಲಿಕ್ಕೆ ಖಂಡಿತ ಸಾಧ್ಯ ಇದೆ. ಈ ಯಾಂತ್ರಿಕದಿಂದ ಒಬ್ಬನೇ ಇದ್ರೂ ಕೂಡ ಎಷ್ಟನ್ನು ಕೂಡ ಒಂದು ಮೂರು ಜನರ ಕೆಲಸವನ್ನು ಆ ಯಾಂತ್ರೀಕರಣ ಮಾಡ್ತದೆ. ಆದರೆ ನಮ್ಮಲ್ಲಿ ಆ ಶಕ್ತಿ ಇರಬೇಕು ಮತ್ತು ಅದರಲ್ಲಿ ತಡ್ಕೊಳ್ಳುವಂಥ ಮನೋಭಾವನೆ, ನಮ್ಮಲ್ಲಿ ಉತ್ಸಾಹ ಎರಡೂ ಇರಬೇಕು. ಈಗ ಅಡಿಕೆ ತೋಟದಲ್ಲಿ ಯಾವ ಯಾಂತ್ರೀಕರಣವನ್ನು ಹೇಗೆ ಅಳವಡಿಸಿಕೊಳ್ಬಹುದು? ಯಾಂತ್ರೀಕರಣವನ್ನು ನಾವು ಅದಕ್ಕೆ ಒಂದು ಹೋಗುವಂಥ ಮಾರ್ಗವನ್ನು ಮಾಡಿಕೊಳ್ಬೇಕು. ಆ ನಂತರದಲ್ಲಿ ಅದಕ್ಕೆ ಸೂಕ್ತವಾದಂಥ ನೆಲ ಸಮತಟ್ಟು ಕಲ್ಲುಗಳು ಇರಬಾರದು, ಮಣ್ಣುಗಳನ್ನು ಹೊಸದಾಗಿ ಇದ್ದರಿಂದ ಮಣ್ಣುಗಳು ಇರಬೇಕು. ಮತ್ತೆ ಆಮೇಲೆ ಕಳೆನಾಶಕವನ್ನು ಹೊಡಿತಾರೆ, ಕಳೆನಾಶಕ ಹೊಡೆದ್ರಿಂದ ಭೂಮಿಯಲ್ಲೇ ಇಫೆಕ್ಟೇ ಹೊರತು ನಮಗೆ ಗಿಡಕ್ಕೆ ಮತ್ತು ಪರಿಸರಕ್ಕೆ ಎಲ್ಲ ಮಾರಕನೇ ಭೂಮಿಗೂ ಕೂಡ. ಅದರಿಂದ ಇವತ್ತು ವೀಡರ್ ಅಂತೇಳಿ ಬಂದಿದೆ, ಅದರಿಂದ ಕಟಾವು ಮಾಡಿ ಆ ಕಟಾವು ಮಾಡಿದ ಹುಲ್ಲು ಅಲ್ಲಿ ಗೊಬ್ಬರವಾಗಿ ನಿರ್ಮಾಣ ಆಗ್ತದೆ ಹೊರತು ಅದು ವಿಷಕಾರಿಯಾಗಿ ಆಗಿರುವುದಿಲ್ಲ. ಹಾಗ ಆ ದೃಷ್ಟಿಯಿಂದ ಪ್ರತಿಯೊಂದು ಹಂತದಲ್ಲಿ ಈಗ ಅಡಿಕೆ ಕೊಯ್ಲಿಕ್ಕೆ ಮಿಷನ್ನು, ತೆಂಗು ಕೊಯ್ಲಿಕ್ಕೂ ಮಿಷನ್ನು, ಗೊಬ್ಬರ ಹಾಕಲಿಕ್ಕೆ ಮಿಷನ್ನು, ಆಮೇಲೆ ನೀರು ಈ ಫರ್ಟಿಲೈಜರ್ ಅಂತ ಸರ್ಕಾರಿ ಗೊಬ್ಬರವನ್ನು ನೀರಿನ ಪ್ರಮಾಣದಲ್ಲಿ ಕೊಡಬೇಕಾದ್ರೆ ಅದಕ್ಕೆ ವೆಂಚೂರಿ ರೂಪದಲ್ಲಿ ಕೊಡಲಿಕ್ಕೆ ಅದಕ್ಕೂ ಇದಾಗಿದೆ. ಈಗ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಮಿಷನರಿ ಆಗಿದೆ. ಅದಕ್ಕೆ ಆದರೆ ನಾಲ್ಕು ಜನ ಬೇಕಾಗೋದಲ್ಲಿ ಇಬ್ಬರು ತಗೊಂಡು ಕಾದು ಮಾಡುವಂತಹದ್ದು ಕೆಲಸ ಅನುಕೂಲ ಆಗ್ತಾ ಇದೆ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯುವಾಗ ಸಾಕಷ್ಟು ಹಣ್ಣಿನ ಬೆಳೆಗಳನ್ನು ನೀವು ಬೆಳ್ಕೊಂಡಿದ್ದೀರಿ, ಇದರ ಒಂದು ಅದರಲ್ಲಿ ಹೇಗೆ ನಿಮ್ಗೆ ಆಸಕ್ತಿ ಬಂತು ಮತ್ತು ಏನೇನು ಹಣ್ಣುಗಳನ್ನ ಗಿಡಗಳನ್ನು ಹಾಕೊಂಡಿದ್ದೀರಿ, ಆ ಸಾಧ್ಯತೆಯ ಬಗ್ಗೆ ಹೇಳಿ. ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯನ್ನು ಆಗಿ ಮಾಡಲಿಕ್ಕೆ ಕಾರಣ ಒಂದು ಆರು ವರ್ಷದವರೆಗೆ ಈ ಬೆಳೆಗಳು ಅದರ ಸಂಗಡನೆ ಆಹಾರಕ್ಕೆ ಇದ್ದಾಗ ಅದು ಅದಕ್ಕಿಂತ ಮಟ್ಟದಲ್ಲಿ ಮೇಲ್ಮಟ್ಟದಲ್ಲಿ ಹೋಗ್ತದೆ ಒಂದು. ಎರಡನೇದಾಗಿ ಜಾಗದ ಅಭಾವ ಇರುವುದು ಅಥವಾ ಜಾಗದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಮನಗಂಡು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಈ ಮಿಶ್ರ ಬೆಳೆಯಾಗಿ ಹಣ್ಣು ಹಂಪಲ ಗಿಡಗಳನ್ನು ಮಾಡಬೇಕು ಅಂತ ಅನ್ನಿಸ್ತು. ಆ ದೃಷ್ಟಿಯಲ್ಲಿ ಅದನ್ನಷ್ಟು ಮಾಡಿದ್ದೇವೆ. ಆ ನಂತರದಲ್ಲಿ ಆ ಹಣ್ಣಿನ ಗಿಡಕ್ಕೆ ನಾವು ಚಿಗುರು ಬರುತ್ತಾ ಇರಬೇಕಾದ್ರೆ ನಮಗೆ ಆ ಖುಷಿ ಹೇಳುವುದು ಇವತ್ತು ಅಡಿಕೆ ತೋಟದ ಡಬಲ್ ಅಂದರೆ ದುಪ್ಪಟ್ಟು ನಮಗೆ ಆ ಖುಷಿಯನ್ನು ಕೊಡ್ತದೆ. ಮುಂದಿನ ದಿನದಲ್ಲಿ ಅದಕ್ಕೆ ನಾಲ್ಕೇ ಕಾಯಿ ಬರಲಿ, ನಮಗೆ ಅದು ನೆರಳಿನ ಬಿಸಿಲಿನ ಕೊರತೆ ಅಥವಾ ನೆರಳಿನ ಕೊರತೆ ಇದೆ ಏನಾದರೂ ಆದ್ರೂ ನಾಲ್ಕೇ ಹಣ್ಣು ಬಂದ್ರೂ ಕೂಡ ಅದು ನಾವು ನೆಟ್ಟದ್ದು ನಾವು ಮಾಡಿದ್ದು ಆಗ್ತದೆ ಹೇಳುವಂತಹ ಭಾವನೆಯಿಂದ ನಾವು ಮಾಡಿದ್ದೇವೆ. ಏನೇನು ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ರಿ? ಒಂದು ರೆಂಬಟನು, ಮಿರಾಕುಲ್, ಆಮೇಲೆ ಕಿತ್ತಲೆ, ದಾಳಿಂಬೆ, ಮಾವು, ಮಾವಿನಲ್ಲಿ ಸಾಮಾನ್ಯ ಹತ್ತು ತಳಿ ಮಾವಿನ ಗಿಡ ಹಾಕಿದ್ರು, ಆಮೇಲೆ ಡ್ರ್ಯಾಗನ್ ಫ್ರೂಟು, ಆಮೇಲೆ ನಮ್ಮ ಹಳ್ಳಿ ಮೇಲೆ ಇರತಕ್ಕಂಥದ್ದು ಈ ಸುಮಾರು ಗಿಡಗಳು, ಆಮೇಲೆ ಲವಂಗ, ಜಾಯಿಕಾಯಿ, ಹೀಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅದು ಆವ್ಯಾವ ರೂಪ ಅದಕ್ಕೆ ಬಿಸಿಲು ವಾತಾವರಣವನ್ನೆಲ್ಲ ನೋಡಿಕೊಂಡು ಆವ್ಯಾವ ಜಾಗದಲ್ಲಿ ಸೂಕ್ತವಾದ ಜಾಗದಲ್ಲಿ ಮಾಡಿ ಮಾಡಿದ್ದೇವೆ. ರಸ್ತೆ ಬದಿಯ ಸಾಕಷ್ಟು ನರ್ಸರಿ ಗಿಡಗಳದ್ದು ಇರುವುದನ್ನು ನಾವು ನೋಡ್ತೀವಿ. ಈ ಗಿಡಗಳ ಆಯ್ಕೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು ಅಂತ? ಗಿಡಗಳನ್ನು ಆಯ್ಕೆ ಮಾಡಬೇಕಾದ್ರೆ ನಾವು ಅದು ಸೂಕ್ತವಾಗಿ ಹೇಳಬೇಕಾದ್ರೆ ಅದಕ್ಕೆ ಕಾಂಡಗಳು ದೊಡ್ಡ ಇರಬೇಕು ಒಂದನೇದಾಗಿ, ಎರಡನೇದಾಗಿ ಒಳ್ಳೆ ಹಿಲ್ಡ್ ಅಂದರೆ ಒಳ್ಳೆ ತಳಿಯ ಸಸಿಗಳಾಗಿರಬೇಕು, ಅದು ಇದ್ದಾಗ ಮಾತ್ರ ಅದು ರೂಪಿತವಾಗಿ ಮುಂದೆ ದೊಡ್ಡ ಆಗ್ತದೆ. ಈಗ ನಾವು ಗಿಡದಲ್ಲಿ ಅಂತಿಂಥದೇ ಅಲ್ಲಿ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಇಂತ. ಆದ್ರೆ ಏನು ಗ್ಯಾರಂಟಿ ಕೊಡೋರು ಏನ್ ಹೇಳ್ತಾರೆ ಕೇಳಿದ್ರೆ, ನಾನು ಇಲ್ಲೇ ಇರ್ತೇನೆ ಒಂದು, ಎರಡನೇದಾಗಿ ಇದರಲ್ಲ ವಾಪಸ್ ನಾನು ಆ ಗಿಡವನ್ನು ನಿಮಗೂ ಪರ್ಯಾಯವಾಗಿ ಬೇರೆಯವರನ್ನು ಕೊಡ್ತೇನೆ ಹೇಳುವಂತ ಅಷ್ಟು ಗ್ಯಾರಂಟಿ ಕೊಡೋರು ಇರ್ತಾರಲ್ಲ, ಅಂಥವ್ರ ಹತ್ರದಿಂದ ಆಯ್ಕೆ ಮಾಡಿ ತಗೊಂಬಂದ್ರೆ ಮಾತ್ರ, ವಾರದ ಸಂತೆಯಲ್ಲಿ ಅಲ್ಲ. ಮತ್ತೆ ಅದು ಇಂಥದ್ದೇ ಗಿಡ ಅಂತ ಹೇಳಿದ್ರೆ ಅವರು ಅಷ್ಟು ಗ್ಯಾರಂಟಿ ಕೊಟ್ಟರು. ಈಗ ನಾನು ಉದಾಹರಣೆಗೆ ನಾನೇ ಬೇರೆ ಕಡೆಯಿಂದ ತಂದಿದ್ದೇನೆ, ಹೊರಗಡೆಯಿಂದ ತಂದಿದ್ದೇನೆ, ಅವನು ಗ್ಯಾರಂಟಿ ಕೊಟ್ಟಿದ್ದೇನೆ ಏನು ಕೇಳಿದರೆ, ಒಂದು ತೆಂಗು ಒಂದೂವರೆ ವರ್ಷಕ್ಕೆ ಎರಡು ವರ್ಷಕ್ಕೆ ಫಲ ಬರ್ತದೆ ತೆಂಗು ಅಂತೇಳಿ ಹೇಳಿದರು. ಆ ತೆಂಗು ಹೇಳಿದ ರೂಪದಲ್ಲಿ ಬೆಳವಣಿಗೆ ಆಗಿದೆ, ಕಾಯಿ ಹಿಡಿಲಿಕ್ಕೂ ಬಂದಿದೆ. ಅಂದರೆ ಅವನ ಮೇಲೆ ವಿಶ್ವಾಸ ಇತ್ತು. ಅವನು ವಿಶ್ವಾಸ ಘಾತಕ ಮನುಷ್ಯ ಅಲ್ಲ, ವಿಶ್ವಾಸ ರೂಪದಲ್ಲಿ ಪ್ರತಿಯೊಂದು ಗಿಡವನ್ನು ಕೊಟ್ಟಿದ್ದಾನೆ. ಆ ಗಿಡವನ್ನು ತಂದು ನೋಡಿದಾಗ ತಂದು ಹಚ್ಚಿದಾಗ ನಮಗೆ ಅವನ ಮೇಲೆ ವಿಶ್ವಾಸ ದುಪ್ಪಟ್ಟಾಗಿದೆ. ಯಾಕೆ ಕೇಳಿದರೆ ನಿಖರವಾಗಿ ಹೇಳಿದ್ದಾನೆ, ಇಲ್ಲಂದ್ರೆ ಮಸ್ಟ್ ಅಂಡ್ ಶುಡ್ಡು, ಇದು ಆಗ್ತದೆ ಅಂದಮೇಲೆ ಆಗ್ತದೆ, ಹೋಗ್ತದೆ ಅಂದ್ರೆ ಹೋಗ್ತದೆ. ಚಿಕ್ಕ ಈಗ ಒಂದು ಕಿತ್ತಳೆ ಗಿಡ ಕೊಟ್ಟಿದ್ದ, ಒಂದು ವರ್ಷ ಎರಡು ವರ್ಷಕ್ಕೆ ಬರ್ತದೆ ಅಂತೇಳಿ ನಾವು ನೆಟ್ಟಿದ್ದೇವೆ, ಈಗ ಹೂಗು ಬಿಡ್ತಾ ಇದೆ, ಒಂದೇ ವರ್ಷಕ್ಕೆ ಹೂಗು ಬಿಡ್ತಾ ಇದೆ. ವೇರ್ಲೆ ಕೊಟ್ಟಿದ್ದಾನೆ, ಇಂತಿಷ್ಟು ದಿವಸಕ್ಕೆ ಆಗ್ತದೆ ಅಂತ. ಮಿರಾಕುಲ್ ಕೊಟ್ಟಿದ್ದಾನೆ, ಮಿರಾಕುಲ್ ಇಂತಿಷ್ಟು ದಿವಸಕ್ಕೆ ಆಗ್ತದೆ ಅಂತ ಅವ್ರು ಹೇಳಿದ ರೂಪದಲ್ಲೇ ಆಗ್ತಾ ಇದೆ ಇವತ್ತಿಗೆ. ಈಗ ಎಷ್ಟೋ ಸರಿ ನಮ್ಮ ವಾತಾವರಣಕ್ಕೆ ಹೊಂದಿಕೆ ಆಗದೇ ಇರುವಂತಹ ಒಂದು ಗಿಡಗಳಿರ್ತಾವಪ್ಪ, ಕಿತ್ತಳೆಯನ್ನು ತಗೊಂಡ್ಬಂದು ನೆಡುವಂತಹದ್ದಾಗ್ಬೋದು, ಅಥವಾ ಒಂದು ಗಮ್ಲೆಸ್ ಹಲಸ ಆಗ್ಬೋದು, ಅಥವಾ ಸಿದ್ದು ಹಲಸ ಆಗ್ಬೋದು, ಇಂಥದ್ದನ್ನ ಬೇರೆ ಊರಿಂದ ತಗೊಂಡು ಬಂದು ನಮ್ಮ ಊರಿನಲ್ಲಿ ನೆಟ್ರೆ ಅದರಲ್ಲಿ ಅದು ನಿರೀಕ್ಷಿತ ಒಂದು ಫಸಲು ಸಿಗ್ತದ? ಖಂಡಿತವಾಗಿ ಸಿಗ್ತದೆ. ಹಲಸಂತೂ ಯಾವತ್ತೂ ಆಗ್ತದೆ, ಹಲಸಂತೂ ನೆಡಲೇಬೇಕು. ನಾವು ನಮ್ಮ ಭೂಮಿಯಲ್ಲಿ ನಾನು ನೆಟ್ಟಿದ್ದೇನೆ. ಮತ್ತೆ ಆಮೇಲೆ ಈ ಮಾವಿನ ಗಿಡ ಇವನ್ನೆಲ್ಲ ಅಲ್ಲಿ ನೆಟ್ಟಾಗ ಅದರದ್ದು ಸಮತೋಲನ ಏನಿದೆ ಅಲ್ಲ, 365 ದಿವಸ ಎಲೆ ಇರ್ತದೆ ಮಾವಿನ ಗಿಡಕ್ಕೆ. ಹಲಸಿನ ಗಿಡಕ್ಕೆ 365 ದಿವಸನೂ ಎಲೆ ಇರ್ತದೆ. ಆನಂತರ ಹಣ್ಣಿನ ಗಿಡಕ್ಕೂ 365 ದಿವಸನೂ ಎಲೆ ಇರ್ತದೆ. ಈಗ ಆ ಎಲೆ ಇದ್ದಾಗ ನೆರಳು ಯಾವ ಪ್ರಮಾಣದಲ್ಲಿ ಕೊಡ್ತದೆ, ಮತ್ತು ಆ ಎಲೆಯನ್ನು ಉದುರಿದಾಗ ಅಲ್ಲಿ ಗೊಬ್ಬರ ಆಗ್ತದೆ, ಭೂಮಿಯಲ್ಲಿ ಎರೆಹುಳು ನಿರ್ಮಾಣ ಆಗ್ತದೆ. ಈಗೆಲ್ಲ ದೃಷ್ಟಿಯಿಂದವ ಹಣ್ಣು ಹಂಪಲ ಗಿಡವನ್ನು ಮಧ್ಯದಲ್ಲಿ ಉಂಟುಗಳಾದರೂ ಉಪಬೆಳೆಯಾಗಿ ಇರ್ತದೆ. ನಾವು ಎಲ್ಲಿಂದಾನೂ ಯಾರಿಂದಾನೂ ಬೇಡ್ಕೊಂತರುವಂಥ ಪರಿಸ್ಥಿತಿ ಬರುವುದಿಲ್ಲ, ಪ್ರತಿಯೊಬ್ಬರೂ ಮಾಡಬೇಕು. ನನ್ನ ಒಂದು ಅನಿಸಿಕೆಯ ಪ್ರಕಾರ ಸರ್ಕಾರದವರು ಇನ್ನು ಮುಂದಾದರೂ ಕೂಡ ಯಾರು ಹೊಸ ಮನೆಯನ್ನು ನಿರ್ಮಾಣ ಮಾಡ್ತಾರಲ್ಲ, ಆ ಹೊಸ ಮನೆಯನ್ನು ನಿರ್ಮಾಣ ಮಾಡುವಂಥವರಿಗೆ ಕಂಡೀಷನ್ ಹಾಕುವಂಥದ್ದು ನನಗೆ ಅನ್ನಿಸ್ತದೆ. ಗಿಡಗಳ ಬಗ್ಗೆ ಹಲಸು, ವಾಟೆ, ಆಮೇಲೆ ನೇರಳೆ ಇತ್ಯಾದಿ ಗಿಡಗಳನ್ನೆಲ್ಲವ ನೀವು ಒಂದು ಮನೆ ಕಟ್ತೀರಿ, ಮನೆಗೆ ಕಟ್ಟಿಗೆಯನ್ನು ಉಪಯೋಗಿಸ್ತಾರಲ್ಲ, ಆ ಕಟ್ಟಿಗೆ ಪರ್ಯಾಯವಾಗಿ ಅವರು ಎಷ್ಟೇ ಹಣ ಕೊಟ್ಟು ತಗೊಂಡ್ಬಂದರೂ ಆದರೂ ಕಟ್ಟಿಗೆ ಕಟ್ಟಿಗೆನೇ, ಅದು ಪರಿಸರಕ್ಕೆ ಪೂರಕವಾಗಿ 365 ದಿನವೂ ಎಲೆಗಳೇ ಇರ್ತವೆ. ಅಂಥ ಗಿಡಗಳನ್ನು ಅವರು ತಮ್ಮದು ಹೇಳುವಂಥ ಭಾವನೆಯಿಂದ ಗಿಡವನ್ನು ಬೆಳೆಸಿದರೆ ಅದು ಸರ್ಕಾರ ಅವ್ರಿಗೆ ಕಂಡೀಷನ್ ಹಾಕಬೇಕು. ಈಗ ಮನೆ ನಮ್ಮ ನೀವು ಒಂದು ಟ್ಯಾಕ್ಸನ್ನು ತುಂಬಲಿಲ್ಲ ಅಂತೇಳಾದರೆ ಬೇರೆ ಒಂದು ಕಾಗದ ಪತ್ರ ಎನ್ ಓ ಸಿ ಬೇಕು ಅಂತೇಳಾದಾಗ ಆ ಟ್ಯಾಕ್ಸ್ ತುಂಬ್ಕೊಂಡ್ಕೊಂಡು ಎನ್ ಓ ಸಿ ಕೊಡ್ತಾರೆ. ಅದೇ ರೀತಿಯಾಗಿ ಒಂದು ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತೇಳಾದರೆ ಒಂದು 10 ಗಿಡ ನಿಮ್ಮದು ಹೇಳುವಂಥದ್ದನ್ನು ಬೆಳಿಬೇಕು, ನೀವು ಅದನ್ನು ನಮಗೆ ಕಾಣಿಸಬೇಕು. ಬೆಳೆದು 3 ವರ್ಷ ತನಕ ನಾವು ನೋಡ್ತೇವೆ, 3 ವರ್ಷ ಆದ ನಂತರ ಏನಾಗ್ತದೆ ಕೇಳಿದ್ರೆ ಗಿಡ ತನ್ನಿಂದ ತಾನೇ ಅದು ಡೆವಲಪ್ ಆಗ್ತಾ ಹೋಗ್ತದೆ. ಅದಕ್ಕೆ ಏನು ಬೇಕಾಗುತ್ತೆ, 3 ವರ್ಷ ತನಕ ಕಾಯ್ದುಕೊಳ್ಬೇಕು. ಆ ರೀತಿಯಾದ ಕಂಡೀಷನ್ ಹಾಕಿ ಪ್ರತಿಯೊಬ್ಬರು ಮನೆ ಕಟ್ಟೋರು ಈ ರೀತಿ ಮಾಡಿದರೆ ಪರಿಸರಕ್ಕೆ ಯಾವುದೇ ಧಕ್ಕೆನೂ ಆಗೋದಿಲ್ಲ, ಪರಿಸರ ಇನ್ನೂ ಉತ್ತಮವಾಗ್ತದೆ ಹೇಳುವಂಥ ನಮ್ಮ ಸುತ್ತಮುತ್ತಲೂ ಪರಿಸರ ಒಳ್ಳೆಯದಾಗ್ತದೆ, ಲೋಕಕ್ಕೂ ಒಳ್ಳೆಯದಾಗ್ತದೆ. ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ಒಣದ ಒಂದು ನಿರ್ವಹಣೆ ಹೇಗೆ ಅಂತ, ಬಹುಶಃ ಎಲ್ಲ ಹಣ್ಣಿನಲ್ಲಿಯೂ ಕೂಡ ಈ ಒಂದು ಸಮಸ್ಯೆ ಇದೆ, ಕಿತ್ತಳೆ ಆಗ್ಬೋದು, ಮಾವು ಆಗ್ಬೋದು, ಪೇರಳೆ ಆಗ್ಬೋದು, ಹಣ್ಣಿನ ನೊಣಗಳ ಒಂದು ಸಮಸ್ಯೆ, ಇದರ ನಿರ್ವಹಣೆ ಹೇಗೆ? ಈ ಹಣ್ಣಿನ ನೊಣಗಳು ಬರ್ತದೆ, ಅದಕ್ಕೆ ನಾವು ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೇವೆ ಕೇಳಿದ್ರೆ, ಈ ಗೋಮೂತ್ರವನ್ನು ಸ್ಪ್ರೇ ಮಾಡುವಂತ ಅದನ್ನ ಇಟ್ಕೊಂಡಿದ್ದೇವೆ. ಆ ಗೋಮೂತ್ರವನ್ನು ಸ್ಪ್ರೇ ಮಾಡಿದ ಫೀವರ್ ಅದು ಕೊಳಸಿ ಇದು ಮಾಡಿದಾಗ ಅದರದ ಅಂಶವನ್ನು ಅದ ವಾಸನೆಗೆ ಆ ಹುಳುಗಳು ಸಾಯ್ತವೆ, ಒಂದನೇದಾಗ ದೂರ ಹೋಗ್ತದೆ. ಆ ನಂತರ ಗೋಜಲ ಅಮೃತ ಅಂತೇಳಿ ಮಾಡ್ತಾ ಇದ್ದಾರೆ, ಇಲ್ಲಿ ಒಬ್ರು ಇವರು ಇದ್ದಾರೆ, ಅವರ ಆ ಸ್ಪ್ರೇಯನ್ನು ನೀವು ಹೊಡೆದ್ರೆ 8 ದಿವಸದ ತನಕ ಅದರ ಸ್ಮೆಲ್ ಇರ್ತದೆ ಆ ಗಿಡಕ್ಕೆ. ಹಾಗೆ ಹತ್ತಿರದಲ್ಲೂ ಯಾವ ನೊಣನೂ ಬರುವುದಿಲ್ಲ, ಯಾವ ಪ್ರಾಣಿನೂ ಬರುವುದಿಲ್ಲ. ಆ ರೀತಿಯಾದಂಥ ಅಂಶ ಅದರಲ್ಲಿ ನಾವು ಅಂದರೆ ಏನು ಆರ್ಗ್ಯಾನಿಕ್ ಆ ಪದ್ಧತಿಯಲ್ಲಿ ಮಾಡಿದಾಗ ಅದು ಖಂಡಿತವಾಗಿ ಯಶಸ್ಸು ಸಿಕ್ಕೇ ಸಿಗ್ತದೆ. 1 ವರ್ಷದ ತನಕ ನಾವು ಅದನ್ನು ಮೇಂಟೈನ್ ಮಾಡಿಕೊಂಡು ಹೋದರೆ ಆ ಕ್ರಿಮಿಕೀಟಗಳು ಏನಿರ್ತದೆ ಸದ್ಯ ನಮ್ಮಿಂದ ದೂರ ಇರ್ತದೆ, ಅವರಿಗೆ ನಮ್ಮಲ್ಲಿ ಇಲ್ಲಿ ಬದುಕಲಿಕ್ಕೆ ಆಗುವುದಿಲ್ಲ ಅನ್ನೋದಂಥದ್ದು ಪರ್ಯಾಯ ಬೇರೆ ಕಡೆ ಹೋಗ್ತಾರೆ, ಬಿಟ್ಟರೆ ನಮ್ಮಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡುವುದಿಲ್ಲ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಈ ಫೆರಮೋನ್ ಟ್ರ್ಯಾಪ್ ಅಂಥದ್ದೇನಾದ್ರು ಬಳಕೆ ಮಾಡಿದ್ರೆ? ಇಲ್ಲ ಇಲ್ಲ, ಅಂಥದ್ದೇನೇ ಮಾಡಲಿಲ್ಲ.

ಭತ್ತ ಕುಟ್ಟುವ ಹೇಳ್ತಾರೆ ಗೋವಿಂದುರಾಯ ಲಂಬೋರು ಕಾಲು ಮಾರೆ ತೊಳೆದಾನು ಮೆಟ್ಟೊಂದೆ ಮಾಡೋಗಿರುತ್ತೇನೆ ಕೈಯೋ ಕಾಲು ಮಾರೆ ತೊಳೆದಾನು ಕೈಯೋ ಕಾಲು ಮಾರೆ ತೊಳೆದೇನೆ ಮೂಡೋ ಬದಿಗೆ ಮೈವಾಗ ನಿಲ್ವಾನು ಕೈಯೋ ಕಾಲು ಮಾರೆ ತೊಳೆದೇನೆ ಮೂಡೋ ಬದಿಗೆ ಮಕವಾಗ ನಿಲ್ವಾನು ಮೂಡೋ ಬದಿಗೆ ಮಕವಾಗ ನಿಂತೇನೆ ಸೂರ್ಯ ಹೀಗೆ ಕೈಯ ಮುಗಿದಾನೋ ಮೂಡುವನಿಗೆ ಮಗುವ ಸೂರ್ಯನಿಗೆ ಕೈಯ ಮುಗಿದಾನೋ ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದು ರಾಯ ಲಂಬೋನೋ ಸೂರ್ಯನಿಗೆ ಕೈಯ ಮುಗದೇರೆ ಗೋವಿಂದು ರಾಯ ಲಂಬೋನೋ ಗೋವಿಂದು ರಾಯ ಲಂಬೋನೋ ಮೆಟ್ಟಂದೆ ಮಾಡೋಗಿಯತ್ಯಾನೋ ಗೋವಿಂದು ರಾಯ ಮೆಟ್ಟೊಂದೆ ಮಾಡೋಗಿಯತ್ಯಾನೋ ಮೆಟ್ಟೊಂದೆ ಮಾಡೋಗಿಯತ್ತೇ ಮಾಳುಗಿಯ ಒಳಗೆ ಉಳುವಾನೋ ಮೆಟ್ಟೊಂದೆ ಮಾಡೋಗಿಯತ್ತೇ ಮಾಳುಗಿಯ ಒಳಗೆ ಹೋಗುವಾನೋ ಮಾಳುಗಿಯ ಒಳಗೆ ಹೋಗೇರೆ ಗೋವಿಂದು ರಾಯ ಲಂಬೋನು ಗೋವಿಂದು ರಾಯ ಲಂಬೋನೆ ನಾಲ್ಕು ಕಲಿನ ಮಂಚ ಕೋಗುವಾನೋ ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಕೋಗೇಲೆ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ಬಣ್ಣದೊಂದೆ ಲಾಸು ಹೋಗಿ ಮಾಡ್ಯಾನೋ ನಾಲ್ಕು ಕಲಿನ ಮಂಚ ಆದ ಮ್ಯಾನೇಲೋ ಬಣ್ಣದೊಂದೆ ಲಾಚು ಹೋಗಿ ಮಾಡ್ಯಾನೋ ಬಣ್ಣದೊಂದೆ ಲಾಸು ಹೋಗಿ ಮಾಡೇಲೆ ಚಿನ್ನದೊಂದೆ ಕೊಳಗ ತಲದಿಂಬೋ ಬಣ್ಣದೊಂದೆ ಲಾಚು ಹೋಗಿ ಮಾಡೇಲೆ ಚಿನ್ನದೊಂದೆ ಕೊಳಗ ತಲದಿಂಬೋ ಚಿನ್ನದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡ ಸಿದ್ದೆ ಬಗಲಲ್ಲೋ ಚಿನ್ನದೊಂದೆ ಕೊಳಗ ತಲದಿಂಬೋ ಬೆಳ್ಳಿ ನಾಡ ಸಿದ್ದೆ ಬಗಿಲಲ್ಲೋ ಬೆಳ್ಳಿ ನಾಡ ಸಿದ್ದೆ ಬಗಲಲ್ಲೇ ಗೋವಿಂದು ರಾಯ ಲಂಬೋನೋ ತಲಿಯ ಕೊರಿಗ್ಯಾನೋ ಗೋವಿಂದು ರಾಯ ಲಂಬೋನೆ ಟೆಂಕಾಕೆ ತಲಿಯ ಕೊರಿಗ್ಯಾನೋ ಟೆಂಕಾಕೆ ತಲಿಯ ಕೊರಿಗೇಲೆ ಟೆಂಕಾ ನಾಡ ತನ ಗಾಳಿ ಕರೆದಾನೋ ಟೆಂಕಾಕೆ ತಲಿಯ ಕೊರಿಗೇಲೆ ಟೆಂಕಾ ನಾಡ ತನ ಗಾಳಿ ಕರೆದಾನೋ ಟೆಂಕಾ ನಾಡ ತನ ಗಾಳಿ ಕರೆದೇಲೆ ಮೂಡಿ ನಾಡ ಎಳ ಬೆಸಲೆ ಕರಿದಾನೋ ಟೆಂಕನಾಡ ತನ ಗಾಳಿ ಕರೆದೇಲೆ ಮೂಡಿ ನಾಡ ಎಳೆ ಬೆಸಲೆ ಕರಿದಾನೋ ಮೂಡಿ ನಾಡ ಎಳ ಬೆಸಲೆ ಕರೆದೇಲೆ ಗೋವಿಂದು ರಾಯ ಲಂಬೋನೋ ಮೂಡಿ ನಾಡ ಎಳೆ ಬೆಸಲೆ ಕರೆದೇಲೆ ಗೋವಿಂದು ರಾಯ ಲಂಬೋನೋ ಗೋವಿಂದು ರಾಯ ಲಂಬೋನೋ ಸುಖವೊಂದೇ ನಿದ್ರೆ ಪಡಿದಾನೋ ಗೋವಿಂದು ರಾಯ ಲಂಬೋನೋ ಸುಖವೊಂದೇ ನಿದ್ರೆ ಪಡಿದಾನೋ ಸುಖವೊಂದೇ ನಿದ್ರೆ ಪಡೆದೇಲೆ ಏಳು ಜನರ ನಂದಾನ ಗೋಪ್ಯೋರು ಒಂದೇ ನಿದ್ರೆ ಪಡೆದೇಲೆ ಯೋಳು ಜನ ನಂದಾನ ಗೋಪ್ಯೋರು ಏಳು ಜನರ ನಂದಾನ ಗೋಪ್ಯೋರು ಗೋವಿಂದರೇನ ಸಂಚಲ್ಲ ಹಾಕುಳುವಾರು ನಂದಾನ ಗೋಪ್ಯೋರು ಗೋವಿಂದರೇನ ಸುತ್ತಲ್ಲ ಹಾಕುಳುವಾರು